ಪ್ರಕಟಣೆ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಈಗ ಕೇಳಿ, ಕೃಷಿ ಅಭಿವೃದ್ಧಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ. ಕೃಷಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರಾದ ಡಾಕ್ಟರ್ ಪಿ ನಾಗರಾಜ್ ಜೊತೆ ಮಾತುಕತೆ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವ ಕೆಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು. ಮೊದಲಿಗೆ ಕೃಷಿ ಮೇಳ ಕುರಿತು ಒಂದು ಪ್ರಕಟಣೆ ಕೇಳುತ್ತೀರಿ. ನೆಚ್ಚಿನ ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ರೈತರ ವಾರ್ಷಿಕ ಹಬ್ಬ ಕೃಷಿ ಮೇಳವನ್ನು ಸೆಪ್ಟೆಂಬರ್ 21 24 2024 ಏರ್ಪಡಿಸಲಾಗುವುದು. ಈ ಕೃಷಿ ಮೇಳದಲ್ಲಿ ಸುಮಾರು 700-800 ಮಳಿಗೆಗಳು ತಮ್ಮ ಕೃಷಿ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಸಹ ಆಯೋಜಿಸಲಾಗುವುದು. ರೈತ ಬಾಂಧವರು ಈ ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಜ್ಞಾನ ಭಂಡಾರವನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ಕೃಷಿ ಹಾಗೂ ಪೂರಕ ಚಟುವಟಿಕೆಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಳ್ಳಬಹುದು. ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಸುಧಾರಿತ ತಳಿಗಳ ಬೀಜಗಳನ್ನು ಸಹ ಮಾರಾಟ ಮಾಡಲಾಗುವುದು. ಈ ವರ್ಷದ ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದಡಿ ಏರ್ಪಡಿಸಲಾಗುವುದು. ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಹಾಗೂ ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು. ರೈತರ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಸೂಚಿಸಲು ಎಲ್ಲ ಕೃಷಿ ವಿಷಯಗಳನ್ನೊಳಗೊಂಡ ವಿಜ್ಞಾನಿಗಳ ತಂಡವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳದ 4 ದಿನವೂ ಲಭ್ಯವಿರುತ್ತದೆ. ಕೃಷಿ ಮೇಳದಲ್ಲಿ ಕೃಷಿ ಸಾಧಕರಿಗೆ ಸನ್ಮಾನಿಸಲಾಗುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ರಸದೌತಣವನ್ನು ಸವಿಯಬೇಕಾಗಿ ವಿನಂತಿ. ತಾವು ಬನ್ನಿ, ತಮ್ಮ ನೆರೆಹೊರೆಯವರನ್ನು ಕರೆತನ್ನಿ. ಕೃಷಿ ಶೋಧನೆ ಸಾಧನೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿರುವ ಡಾ ಪಿ ನಾಗರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಲಿದ್ದೀರಿ. ವಿಷಯ ಕೃಷಿ ಅಭಿವೃದ್ಧಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ. ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ. ಆತ್ಮೀಯ ರೈತ ಬಾಂಧವರೇ, ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಆತ್ಮೀಯ ಕೇಳುಗರೇ, ಕೃಷಿ ಮೇಳ ಈಗ ಹತ್ತಿರದಲ್ಲೇ ಇದೆ. ಕೃಷಿ ವಿಶ್ವವಿದ್ಯಾಲಯದೊಳಗೆ 21-24 ನೀವೆಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಅದರ ಲಾಭ ಪಡೆಯಿರಿ, ಮತ್ತು ಆ ಕೃಷಿ ಮೇಳ ಯಶಸ್ವಿಯಾಗಲಿಕ್ಕೆ ನೀವು ಕಾರಣರಾಗ್ರಿ ಅಂತ ಆಶಿಸ್ತಾ. ಇವತ್ತು ಸಾಕಷ್ಟು ಎಲ್ಲ ಕಡೆ ಮಳೆ ಬೆಳೆ ಚೆನ್ನಾಗಿದೆ, ಆದರೆ ಅತಿ ಮಳೆಯಿಂದ ಕೆಲವೊಂದಿಷ್ಟು ಹೆಸರು ಬೇರೆ ಬೇರೆ ಪೀಕ್ಗಳಿಗೆ ತೊಂದರೆ ಆಗಿದೆ. ಆದರೆ ಅದನ್ನು ನಿರ್ವಹಣೆ ಮಾಡೋ ನಿಟ್ಟಿನೊಳಗೆ ಸಾಕಷ್ಟು ರೈತರು ಯಶಸ್ವಿ ಆಗ್ಯಾರ, ಮತ್ತು ಇವತ್ತು ಸರ್ಕಾರ ಬೆಂಬಲ ಬೆಲೆ ಘೋಷಿಸಿರೋದ್ರಿಂದ ಕೂಡ ನಿಮಗೆ ಅನುಕೂಲ ಆಗಿದೆ. ಯಾಕಂದ್ರೆ 90 ದಿವಸಗಳ ಸಮಯ ಇದೆ, ನೀವು ಆರಾಮಾಗಿ ನಿಮ್ಮ ಒಂದು ಹೆಸರಿಗೆ ತಕ್ಕ ಬೆಲೆಯನ್ನು ತೆಗೆದುಕೊಂಡು ನೀವು ನಿಮ್ಮ ಆರ್ಥಿಕ ಸದೃಢತೆಯನ್ನು ಕಂಡುಕೊಳ್ಳಿ ಅಂತ ಹಾರೈಸ್ತಾ. ಇವತ್ತು ರೈತ ಬಾಂಧವರು ಒಂದು ಯಶಸ್ವಿಯಾಗಿ ಕೃಷಿ ಮಾಡಬೇಕು ಅಂದರೆ ಮಾಹಿತಿ ಬೇಕಾಗ್ತದೆ. ಆಮೇಲೆ ಇವತ್ತು ನಾವೆಲ್ಲ ಸಾಕ್ಷರಾಗಿರ್ಬೋದು, ಆದರೆ ಕೃಷಿ ಸಾಕ್ಷರಾಗೋದು ಭಾಳ ಮುಖ್ಯದ. ಕೃಷಿಯೊಳಗೆ ಏನು ಮಾಡಬೇಕು, ಯಾಕಂದರೆ ಅದು ಹೊಸ ಹೊಸ ತಳಿಗಳ ಬಿಡುಗಡೆ ಆಗಿರ್ತವೆ, ಹೊಸ ಹೊಸ ತಂತ್ರಜ್ಞಾನ ಇರ್ತದೆ, ಅದನ್ನೆಲ್ಲ ತಿಳ್ಕೊಂಡು ಯಾವಾಗ ಏನು ಕೊಡಬೇಕು, ರಾಸಾಯನಿಕಗಳನ್ನ ಯಾವಾಗ ಕೊಡಬೇಕು, ಭೂಮಿಗೆ ಬೇಕಾದಂಥ ಪೋಷಕಾಂಶಗಳು ಯಾವಾಗ ಕೊಡಬೇಕು, ಆಮೇಲೆ ರೋಗ ಬಂದಾಗ ಯಾವ ರೀತಿ ನಿರ್ವಹಣೆ ಮಾಡಬೇಕು, ಆಮೇಲೆ ಕಸ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು, ಇವನ್ನೆಲ್ಲ ನಾವು ವೈಜ್ಞಾನಿಕವಾಗಿ ಮಾಡಲಿಕ್ಕೆ ಸಾಧ್ಯ ಆದರೆ ಮಾತ್ರ ಇವತ್ತು ಉತ್ತಮ ಬೆಳೆ ಬೆಳಿಬಹುದು, ರೈತ ನೆಮ್ಮದಿಯ ಉಸಿರು ಬಿಡಬಹುದು. ಮತ್ತು ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳ ಕನಸು ಏನದಲ್ಲ, ಡಬಲಿಂಗ್ ದ ಇನ್ಕಮ್, ಅದು ಆಗಬೇಕು ಅಂದರೆ ಇದೆಲ್ಲ ಆಗಬೇಕು. ಆ ನಿಟ್ಟಿನೊಳಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಭಾಳ ಕಂಕಣಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಏನು ಕೃಷಿ ವಿಶ್ವವಿದ್ಯಾಲಯದೊಳಗೆ ಆಗ್ತಾಯಿರುವಂಥ ಒಂದು ಸಂಶೋಧನೆಗಳು, ಹೊಸ ಹೊಸ ತಳಿಗಳು, ಹೊಸ ಹೊಸ ಒಂದು ತಂತ್ರಜ್ಞಾನ ಅಭಿವೃದ್ಧಿ ಆಗ್ತದಲ್ಲ, ಅದನ್ನು ನೇರವಾಗಿ ನಮ್ಮ ರೈತ ಬಾಂಧವರಿಗೆ ಮುಟ್ಟಿಸುವಂಥವರು ಕೃಷಿ ವಿಜ್ಞಾನ ಕೇಂದ್ರಗಳು. ಇವತ್ತು ಕೃಷಿ ವಿಜ್ಞಾನ ಕೇಂದ್ರಗಳು ಸಾಕಷ್ಟು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಇವೆ, ಹಾಗೆ ದೇಶದಲ್ಲಿ ಕೂಡ ವ್ಯಾಪಕವಾಗಿವೆ. ಕೇಂದ್ರ ಸರ್ಕಾರ ಭಾಳ ಜಾಗರೂಕತೆಯಿಂದ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ರೈತರಿಗೆ ಹೆಚ್ಚು ಮಾಹಿತಿ ದೊರೆಯಲಿಕ್ಕೆ ಕಂಕಣಬದ್ಧವಾಗಿ ಕೆಲಸ ಮಾಡ್ತಾ ಇದೆ. ರೈತ ಬಾಂಧವರು ನೀವು ಅದ್ರ ಬಗ್ಗೆ ಬಹಳ ಜಾಗೃತರಾಗಿರಬೇಕು. ಈ ಒಂದು ಸವಲತ್ತುಗಳನ್ನು ನೀವು ಖಂಡಿತವಾಗಿ ತೆಗೆದುಕೊಳ್ಬೇಕು ಅಂತ ಹಾರೈಸ್ತಾ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಪಿ ನಾಗರಾಜ್ ಅವರಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಸಸ್ಯ ರೋಗಶಾಸ್ತ್ರ ಅಂದರೆ ಪ್ಲಾಂಟ್ ಪ್ಯಾಥಾಲಜಿ ಅಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ. ಅದ್ರ ಜೊತೆಗೇ ಕೃಷಿ ವಿಜ್ಞಾನ ಕೇಂದ್ರವನ್ನು ಕೂಡ ನೋಡ್ಕೋತಾ ಇದ್ದಾರೆ. ಭಾಳ ಯಶಸ್ವಿಯಾಗಿರುವಂಥ ಡಾಕ್ಟರ್ ಪಿ ನಾಗರಾಜ್ ಅವರು ಅನುಭವದಲ್ಲಿ ತುಂಬ ಹಿರಿಯರು, ಸಾಕಷ್ಟು ರೈತರಿಗೆ ಮಾರ್ಗದರ್ಶನ ಮಾಡಿದ್ದಾರೆ, ಹಾಗೆಯೇ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ, ಕೃಷಿಯ ಒಳ ಹೊರಗನ್ನು ಬಲ್ಲವರು. ಅವರಿಂದ ಇವತ್ತು ಕೃಷಿ ವಿಜ್ಞಾನಗಳ ಪಾತ್ರ ಏನಿದೆ, ಅವು ಹೇಗೆ ನಿಮಗೆ ಒಂದು ಸಹಕಾರಿಯಾಗಿ ಕೆಲಸ ಮಾಡ್ತೇವೆ ಇವನ್ನೆಲ್ಲ ತಿಳ್ಕೊಳ್ಳುತ್ತೆ. ಇವತ್ತು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಪಿ ನಾಗರಾಜ್ ಅವರೇ, ನಿಮಗೆ ಸ್ವಾಗತ, ಸುಸ್ವಾಗತ. ತುಂಬ ಧನ್ಯವಾದಗಳು. ನಮ್ಮ ರೈತ ಬಾಂಧವರಿಗೆ ಒಂದೆರಡು ಮಾತುಗಳನ್ನು ಹೇಳಲು, ಕೃಷಿಗೆ ಒಂದು ಮೇಳ ಬರ್ತಾ ಇದೆ, ಈಗ ಬದಲಾದ ಸನ್ನಿವೇಶದೊಳಗೆ ಒಂದು ಉತ್ತಮ ಕೃಷಿ ಮಾಡಬೇಕಂದ್ರೆ ಹೇಗೆ ಅವರು ಸನ್ನದ್ಧರಾಗಿರ್ಬೇಕು? ನಿಮಗೆ ರೈತ ಬಾಂಧವರಿಗೆ ಗೊತ್ತಿರುವ ಹಾಗೆ ಕೃಷಿ ವಿಜ್ಞಾನ ಕೇಂದ್ರ, ಈಗ ರೈತ ಬಾಂಧವರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಈಗ 4 ದಿನದ ಕೃಷಿ ಮೇಳವನ್ನು ಆಯೋಜಿಸಿದೆ. ಸೆಪ್ಟೆಂಬರ್ 21ರಿಂದ 24ರವರೆಗೆ 4 ದಿನದ ಬೃಹತ್ ಕೃಷಿ ಮೇಳವನ್ನು ನಾವು ಆಯೋಜಿಸಿದ್ದೇವೆ. ಇದರಲ್ಲಿ ರೈತ ಬಾಂಧವರು ಇದರ ಸದುಪಯೋಗ ಪಡ್ಕೋಬೇಕು. ಇದರಲ್ಲಿ ಎಲ್ಲ ರೀತಿಯ ತಂತ್ರಜ್ಞಾನವನ್ನು ನಾವು ಹೊಲದಲ್ಲಿ ಪ್ರಾತ್ಯಕ್ಷತೆಗಳನ್ನು ಮಾಡಿದ್ದೇವೆ. ತಾವು ಬಂದು ಇಲ್ಲಿ ನೋಡಿ ತಮಗೆ ಬೇಕಾದಂಥ ಏನೇನು ಮಾಹಿತಿಗಳು ಬೇಕು, ಯಾವ್ಯಾವ ಬೆಳೆಯ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು, ಈವನ್ ಹಿಂಗಾರು ಬೆಳೆಯ ಬೀಜಗಳನ್ನು ಸಹ ಮಾರಾಟಕ್ಕೆ ಇಟ್ಟಿದ್ದೇವೆ. ಈಗ ಕಡಲೆ ಆಗಿರ್ಬೋದು, ಕುಸುಬಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಈ ತಳಿಗಳು ಕೂಡ ನಿಮಗೆ ಹಿಂಗಾರು ಬೆಳೆಗೆ ಈ ತಳಿಗಳ ಬೀಜ ಕೂಡ ನಿಮಗೆ ಲಭ್ಯವಿದೆ. ಆ 4 ದಿನ ತಾವುಗಳು ಬಂದು ಇದರ ಸದುಪಯೋಗ ಪಡ್ಕೋಬೇಕು. ನಮ್ಮಲ್ಲಿ ಎಲ್ಲ ತಂತ್ರಜ್ಞಾನಗಳನ್ನು ನಾವು ಪ್ರಾತ್ಯಕ್ಷಿತವಾಗಿ ನಾವು ಅಲ್ಲಿ ನಾವು ಎಲ್ಲ ಮಾಡಿದ್ದೇವೆ. ತಾವು ಇದರ ಸದುಪಯೋಗ ಪಡ್ಕೋಬೇಕೆಂದು ನಾನು ಈ ಮೂಲಕ ರೈತ ಬಾಂಧವರಲ್ಲಿ ಕೇಳ್ಕೊತಿದ್ದೇನೆ. ಡಾಕ್ಟರ್ ನಾಗರಾಜ್ ಅವರೇ, ಈಗ ನೀವು ಹೇಳ್ತಾ ಇದ್ದೀರಿ ಅಂದರೆ ಕೃಷಿ ಮೇಳದೊಳಗೆ ನಮ್ಮ ರೈತ ಬಾಂಧವರು ಖಂಡಿತವಾಗಿ ಏನು ಮಾಡಬೇಕು ಅಂತಂದ್ರೆ ಅಲ್ಲಿ ಪ್ರಾತ್ಯಕ್ಷಿಕೆಗಳೇನಿದಲ್ಲ, ವಿಜ್ಞಾನಿಗಳು ಮಾಡಿದಂತ ಪ್ರಾತ್ಯಕ್ಷಿಕಗಳು ಹೊಲದ ದರ್ಶನ ಮಾಡಬೇಕು. ತಾವು ಏನು ತಪ್ಪು ಮಾಡ್ತೇವೆ ಅನ್ನೋದು ಗೊತ್ತಾಗ್ತದೆ, ಅಥವಾ ತಾವು ಏನು ಸರಿ ಮಾಡ್ತೇವೆ ಅನ್ನೋದು ಅದು ಗೊತ್ತಾಗ್ತದೆ. ಹಿಂಗಾಗಿ ಅದು ಬಹಳ ಅವಶ್ಯಕತೆ ಅದ. ಹಿಂಗಾಗಿ ಸಮಯ ಇಟ್ಕೊಂಡು ಬನ್ನಿ, ಸಮಯ ಇಟ್ಕೊಂಡು 4 ದಿನದಲ್ಲಿ ಅಲ್ಲಿ ನಮಗೆ ನಿಮಗೆ ಎಲ್ಲ ತಂತ್ರಜ್ಞಾನ ತಳಿಗಳ ಹೊಸ ಹೊಸ ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅವುಗಳ ಮಂಚೂಣಿ ಪ್ರಾತ್ಯಕ್ಷತೆಯೇ ಇದೆ. ಅದರ ಜೊತೆಗೆ ವಿವಿಧ ತಂತ್ರಜ್ಞಾನವನ್ನು ನಾವು ಬೇರೆ ಬೇರೆ ಬೇಸಾಯ ಶಾಸ್ತ್ರ ಆಗಿರ್ಬೋದು, ರೋಗಶಾಸ್ತ್ರ ಆಗಿರ್ಬೋದು, ಕೀಟಶಾಸ್ತ್ರ ಆಗಿರ್ಬೋದು, ಅದರಲ್ಲೂ ಕೂಡ ವಿವಿಧವಾದಂತಹ ಹೊಸ ಹೊಸ ತಂತ್ರಜ್ಞಾನವನ್ನು ನಾವು ಅಲ್ಲಿ ಅಳವಡಿಸಿ ಅದನ್ನು ನಿಮಗೆ ಕ್ಷೇತ್ರ ಪ್ರಯೋಗ ರೀತಿಯಲ್ಲಿ ನಾವು ಅಲ್ಲಿ ಅಳವಡಿಸಿದ್ದೇವೆ. ತಾವುಗಳು ನೋಡಿದ ಸೀಯಿಂಗ್ ಇಸ್ ಬಿಲೀವಿಂಗ್ ಅಂತ ಹೇಳ್ತಾರೆ, ನೀವು ಕಣ್ಣಿಂದ ನೋಡಿದ್ರು ಕೂಡ ನಿಮಗೆ ಅದರದ ನಿಮಗೆ ಅನುಭವ ಆಗ್ತದೆ. ನಮ್ಮ ಎಷ್ಟೊಂದು ನೀವು ಅದರಲ್ಲಿ ಏನೇನು ನಿಮ್ಮ ನ್ಯೂನತೆಗಳೇನಾದರೂ ಗೊತ್ತಾಗಿದ್ದರೆ ನಿಮಗೆ ಅದನ್ನು ನಿಮ್ಮ ತಮ್ಮ ಹೊಲದಲ್ಲಿ ಅಳವಡಿಕೆ ಮಾಡ್ಕೊಳ್ಳಕ್ಕೆ ತುಂಬ ಅನುಕೂಲವಾಗ್ತದೆ. ಹಾಗಾಗಿ ಅದರ ಜೊತೆಗೆ ಬೇರೆ ಎಲ್ಲ ಮಳಿಗೆಗಳು ಇರ್ತವೆ. ಈಗ ಸಾವಯವದ ಕೃಷಿದು ಒಂದು ಮಳಿಗೆ ಇರ್ತದೆ, ಮತ್ತು ಬೇರೆ ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಎಲ್ಲ ರೀತಿಯ ಮಳಿಗೆಗಳಿರ್ತವೆ. ಅದರಲ್ಲಿ ನೀವು ಬಂದು ತಮ್ಮಗೆ ಮಾಹಿತಿ ಏನು ಅವಶ್ಯಕತೆ ಇದೆ ಅದರ ಸದುಪಯೋಗ ಪಡ್ಕೋಬೇಕು ಅಂತ ಬಂದ ಡಾಕ್ಟರ್ ನಾಗರಾಜ್ ಅವರು. ಇವತ್ತಿನ ವಿಷಯಕ್ಕೆ ನಾವೀಗ ಬರೋಣ. ಇವತ್ತಿನ ವಿಷಯ ಏನಿದಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳು ಒಂದು ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇವೆ. ಹೌದು, ವಿಜ್ಞಾನಿಗಳು ಮತ್ತು ರೈತರ ಸಂಪರ್ಕ ಸೇತುವಾಗಿ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತವೆ. ಕೃಷಿ ವಿಜ್ಞಾನ ಕೇಂದ್ರದ ಚುಕ್ಕಾಣಿ ಹಿಡಿದಿವೆ. ಮತ್ತೆ ಹೇಗೆ ಈ ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ ಅಂದ್ರೆ ಹೇಗೆ ಆರಂಭಿಕವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳನ್ನ ಯಾಕೆ ಅವಲಂಬಿಸಬೇಕು? ತಮಗೆ ಗೊತ್ತಿರೋ ಹಾಗೆ ಕೃಷಿ ವಿಜ್ಞಾನ ಕೇಂದ್ರ ಅಂತ ಅದಕ್ಕೆ ಇನ್ನೊಂದು ಹೆಸರು ಏನಂತ ಅಂದ್ರೆ ಫಾರ್ಮ್ ಸೈನ್ಸ್ ಸೆಂಟರ್, ಅಂದರೆ ವ್ಯವಸಾಯ ವಿಜ್ಞಾನ ಕೇಂದ್ರ ಅಂತೇಳಿ. ನಾವು ಇದನ್ನು ಮೂಲತಃ ಶುರು ಮಾಡಲಿಕ್ಕೆ ಉತ್ತೇಜನ ನೀಡಿದವರು ಕೃಷಿ ವಿಜ್ಞಾನಿ ಆದಂಥ ಡಾಕ್ಟರ್ MS ಸ್ವಾಮಿನಾಥನ್ ಅವರು. ಅವರು ಇದನ್ನು 1974ರಲ್ಲಿ ಪುದುಚೇರಿಯಲ್ಲಿ ಮೊದಲನೆಯ ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಆಗುತ್ತದೆ. 1974ರಲ್ಲಿ ಅದೇ ಮೊದಲನೆಯ ಕೃಷಿ ವಿಜ್ಞಾನ ಕೇಂದ್ರ ಪುದುಚೇರಿಯಲ್ಲಿ. ನಂತರ ನಮ್ಮ ಕರ್ನಾಟಕದಲ್ಲಿ 1976ರಲ್ಲಿ ಗೋಣಿಕೊಪ್ಪದಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಶುರುವಾಗುತ್ತೆ. ಅದೇ ಥರ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದುವರೆಗೆ 33 ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಆಮೇಲೆ ನಮ್ಮ ದೇಶದ ಭೌಗೋಳಿಕ ಹಿನ್ನೆಲೆ ಮೇಲೆ ನಾವು ಒಟ್ಟು 11 ಝೋನ್ ಅಂತ ನಾವು ವಿಂಗಡಣೆ ಮಾಡಿದ್ದೀವಿ. ಅದರಲ್ಲಿ ಝೋನ್ 11ರಲ್ಲಿ ನಮ್ಮ ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪ ಇಷ್ಟು ಕೂಡ ನಾವು ಝೋನ್ 11ರಲ್ಲಿ ಬರ್ತಾ. ಇದರ ಕೇಂದ್ರ ಸ್ಥಾನ ಬೆಂಗಳೂರಿನಲ್ಲಿದೆ, ಅಟ್ಟಾರಿ ಅಂತೇಳಿ, ಅಗ್ರಿಕಲ್ಚರ್ ಟೆಕ್ನಾಲಜಿ ಅಪ್ಲಿಕೇಶನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತೇಳಿ ಇದು ಅದರ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿದೆ. ಅವರು ನಮ್ಮ ಎಲ್ಲ ಕರ್ನಾಟಕ, ಕೇರಳ ಮತ್ತು ಲಕ್ಷದ್ವೀಪದನ್ನು ಅವರು ಉಸ್ತುವಾರಿಯನ್ನು ವಹಿಸಿಕೊಂಡು ನಮ್ಮ ಎಲ್ಲಕ್ಕೆ ಸಲಹೆ ಸೂಚನೆ ಮತ್ತು ಅನುದಾನವನ್ನು ಬಿಡುಗಡೆ ಮಾಡುವಂಥದ್ದು. ಈ ಕೃಷಿ ವಿಜ್ಞಾನ ಕೇಂದ್ರವನ್ನು ನಮ್ಮ ಭಾರತೀಯ ಕೃಷಿ ಅನುಸಂಧಾನ ಸಂಸ್ಥೆ 100ಕ್ಕೆ 100ರಷ್ಟು ಅನುದಾನವನ್ನು ಕೊಡ್ತಾ ಇದೆ. ಇದಕ್ಕೆ ನಮ್ಮ ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಅನುದಾನ ಇಲ್ಲ. ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತಕ್ಕಂಥ ಭಾರತೀಯ ರಾಷ್ಟ್ರೀಯ ಕೃಷಿ ಅನುಸಂಧಾನ ಸಂಸ್ಥೆ ಅಂತ ಹೇಳಿ ಕೃಷಿ ಇದೆ, ಇದು 100%+ ಅನುದಾನವನ್ನು ನೀಡ್ತಾ ಇದೆ. ಇದರ ಕೃಷಿ ವಿಜ್ಞಾನಗಳ ಮುಖ್ಯ ಉದ್ದೇಶ ಏನಪ್ಪ ಅಂತಂದ್ರೆ, ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ. ಈ ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಅಥವಾ ಕೃಷಿ ಸಂಶೋಧನಾ ಸಂಸ್ಥೆಗಳು ಮತ್ತೆ ಹಾಗೆ ICR ಅಂತ ಹೇಳ್ತೇವೆ, ಇಲ್ಲೂ ಕೂಡ ಕೆಲವು ಸಂಶೋಧನೆಯನ್ನು ನಡೀತವೆ. ಈ ಸಂಶೋಧನೆಯನ್ನು ರೈತರಿಗೆ ಮುಟ್ಟಿಸ್ಲಿಕ್ಕೆ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಒಂದು ಕೊಂಡಿ ಥರ ಕೆಲಸವನ್ನು ಮಾಡ್ತವೆ. ಇಲ್ಲಿ ನಾವು ಅಭಿವೃದ್ಧಿಪಡಿಸಿರ್ತಕ್ಕಂಥ ಹೊಸ ತಳಿಗಳಾಗಿರ್ಬೋದು, ಹೊಸ ತಂತ್ರಜ್ಞಾನ ಆಗಿರ್ಬೋದು, ಅದು ತಂತ್ರಜ್ಞಾನ ಯಾವುದ್ರದ್ದು ಆಗಿರ್ಬೋದು, ಅದು ರೋಗಶಾಸ್ತ್ರದ ಬಗ್ಗೆ ಇರ್ಬೋದು, ಕೀಟಶಾಸ್ತ್ರದ ಬಗ್ಗೆ ಇರ್ಬೋದು, ಅಥವಾ ಬೇಸಾಯ ಶಾಸ್ತ್ರದ ಬಗ್ಗೆ ಇರ್ಬೋದು, ಎಲ್ಲ ರೀತಿಯ ಏನೇನು ವಿಜ್ಞಾನಿಗಳು ತಂತ್ರಜ್ಞಾನವನ್ನು ಅವರು ಅಭಿವೃದ್ಧಿಪಡಿಸಿರ್ತಾರೆ, ಅದನ್ನು ರೈತರಿಗೆ ಮುಟ್ಟಿಸುವಂಥ ಕೆಲಸವನ್ನು ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡ್ತವೆ. ಅವರು ಅಲ್ಲೇ ತಮ್ಮಲ್ಲಿ ಪ್ರಾತ್ಯಕ್ಷಿಕೆಯನ್ನು ಮಾಡ್ತವೆ, ರೈತರ ಹೊಲದಲ್ಲಿ ಸಣ್ಣ ಮಟ್ಟದ ಪ್ರಮಾಣದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿ ನಿಮಗೆ ರೈತರಿಗೆ ಈ ತಂತ್ರಜ್ಞಾನವನ್ನು ಮನದಟ್ಟು ಮಾಡುವಂಥ ರೀತಿಯಲ್ಲಿ ಅವರು ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಿಮಗೆ ರೈತರಿಗೆ ಬೇಕಾಗುವಂತಹ ಕೆಲವು ಟ್ರೈನಿಂಗ್ಗಳು ತರಬೇತಿಗಳನ್ನು ಕೊಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು ಇದು ಹಸು ಸಾಕಾಣಿಕೆ ಏನಂತ ಡೈರಿ, ಆಮೇಲೆ ಜೇನು ಸಾಕಾಣಿಕೆ, ಮತ್ತೆ ವರ್ಮಿ ಕಂಪೋಸ್ಟ್ ಅಂತ ಹೇಳ್ತೀವಿ ಎರೆಹುಳು ಗೊಬ್ಬರ ತಯಾರಿಕೆ, ಮತ್ತು ಬೇರೆ ಬೇರೆ ಎಲ್ಲ ತಂತ್ರಜ್ಞಾನಗಳು ನಿಮಗೆ ಬೇಕಾದರೆ ಅದರಲ್ಲೂ ಕೂಡ ಒಂದು ದಿನದ ಟ್ರೈನಿಂಗ್ಗಳು ತರಬೇತಿಗಳು ಇರ್ತವೆ, 5 ದಿನದ ತರಬೇತಿಗಳು ಸಹ ಇರ್ತವೆ, ಜೊತೆಗೆ 15 ದಿನಗಳ ತರಬೇತಿಗಳು ಸಹ ಇರ್ತವೆ. ಡಾಕ್ಟರ್ ಪಿ ನಾಗರಾಜ್ ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ನೀಡ್ತಾ ಇದ್ರೆ. ಕೃಷಿ ವಿಜ್ಞಾನ ಕೇಂದ್ರಗಳು ಅಂದ್ರೆ ನಮಗೆ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯ ಕಾಮಧೇನು ಇದ್ದಂಗೆ. ನಾಗರಾಜ್ ಅವರೇ, ನೀವು ಒಂದು ಮಾತು ಹೇಳಿದ್ರೆ, ಬೇಸಾಯ ಅನ್ನೋದು ಒಂದು ವಿಜ್ಞಾನ ಯಾಕಂದ್ರೆ ಮೊದಲು ಫಾರ್ಮ್ ಸೈನ್ಸ್ ಸೆಂಟರ್ ಅಂತ ಹೇಳಿದ್ರೆ, ಅಂದ್ರೆ ಬೇಸಾಯ ಅನ್ನೋದನ್ನ ವಿಜ್ಞಾನ ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ರೈತ ಬಾಂಧವರು ಏನ್ ಮಾಡ್ತಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ, ಸುಮ್ಮನೆ ತಮ್ಗೆ ಹೆಂಗ್ ತಿಳಿದಂಗ ಬೆಳಿಬೇಕು ಅಂತಂದ್ರೆ ಆ ಗೊಬ್ಬರ ಎಷ್ಟು ಹಾಕ್ಬೇಕು ಅಂತ ವಿಚಾರ ಮಾಡೋದಿಲ್ಲ, ಹಂಗೆ ತಮ್ಮ ಅಂದಾಜಿನ ಮೇಲೆ ಹಾಕ್ಬಿಡ್ತಾರೆ, ರಾಸಾಯನಿಕ ಎಷ್ಟು ಹಾಕ್ಬೇಕು ಅಂತ ಗೊತ್ತಿರಲ್ಲ, ಅಂದಾಜಿನ ಮೇಲೆ ಹಾಕ್ತಾರೆ. ಇವತ್ತು ನೋಡ್ರಿ, ಕಬ್ಬಿಗೆ ಹೆಚ್ಚು ರಾಸಾಯನಿಕಗಳನ್ನು ಉಪಯೋಗ ಮಾಡಿ ಇವತ್ತು ಮಣ್ಣು ಸೌಳಜವಳ ಆಗಿದೆ, ವಿಶೇಷವಾಗಿ ಅತನಿ ಭಾಗದೊಳಗೆ ಅದು ಸಮಸ್ಯೆಯನ್ನು ರೈತರು ಎದುರಿಸ್ತಾ ಇದ್ದಾರೆ. ಅದಕ್ಕೆ ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡೋದನ್ನು ರೂಢಿ ಮಾಡಬೇಕು, ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಬಹಳ ಮಹತ್ವದ ಪಾತ್ರ ವಹಿಸ್ತಾವು. ಆರಂಭಿಕವಾಗಿ ನಮಗೆ ಹೇಳ್ರಿ, ನಿಮ್ಮ ಚಟುವಟಿಕೆಯೊಳಗೆ ರೈತರಿಗೆ ಈ ತರ ಒಂದು ಸಾಕ್ಷರತೆಯನ್ನು ನೀಡಬೇಕು, ಒಳ್ಳೆಯ ತರ ನೀವು ಫಾರ್ಮಿಂಗ್ ಮಾಡಿ ವ್ಯವಸಾಯವನ್ನು ವೈಜ್ಞಾನಿಕವಾಗಿ ಮಾಡಿ ಅಂತ ಹೇಳಿ ನೀವು ಮಾಡಬೇಕು ಅಂತಂದಾಗ, ಈಗ ರೈತ ಬಾಂಧವರು ಹೇಗೆ ತಮ್ಮನ್ನು ಸಂಪರ್ಕಿಸಬೇಕು ಮತ್ತೆ ಅದರ ಅವಶ್ಯಕತೆ ಎಷ್ಟಿದೆ, ವೈಜ್ಞಾನಿಕವಾಗಿ ನಾವು ಬೆಳೆಯನ್ನು ನೋಡುವಂತ ಬೆಳೆ ಬೆಳೆಯುವ ಒಂದು ವಿಧಾನವನ್ನು ನೋಡುವಂತ ಅವಶ್ಯಕತೆ ಎಷ್ಟಿದೆ ಅದನ್ನ ಅದಂತೂ ಬಹಳ ವೈಜ್ಞಾನಿಕವಾಗಿ ಬೆಳೆಯುವುದರಿಂದನೇ ನಮಗೆ ಹೆಚ್ಚಿಗೆ ಲಾಭ ಬರ್ತದೆ. ಮತ್ತೆ ನಾವು ಹಿಂದಿನ ಕಾಲದಲ್ಲಿ ಇದ್ವಿ, ಹಿಂದಿನ ಕಾಲದಲ್ಲಿ ಜನಸಂಖ್ಯೆ ಬಹಳ ಕಡಿಮೆ ಇತ್ತು, ಆವಾಗ ನಮ್ಮ ಆಹಾರದ ಉತ್ಪಾದನೆ ಕೂಡ ತಕ್ಕ ಮಟ್ಟಿಗಿತ್ತು, ಅದಕ್ಕೆ ತಕ್ಕಂತೆ ಜನಸಂಖ್ಯೆನೂ ಕಡಿಮೆ ಇತ್ತು. ಈಗ ಜನಸಂಖ್ಯೆ ದುಪ್ಪಟ್ಟಾಗಿದೆ, ಈಗ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ 140 ಕೋಟಿ ಜನಸಂಖ್ಯೆ ಇರೋದು, ಅಷ್ಟು ಜನಗಳಿಗೆ ನಾವು ಆಹಾರವನ್ನು ಒದಗಿಸುವುದು ಕಷ್ಟ ಸಾಧ್ಯ. ಅದಕ್ಕೋಸ್ಕರ ನೀವು ಹೊಸ ಹೊಸ ತಂತ್ರಜ್ಞಾನ ಕೃಷಿ ವಿಜ್ಞಾನಿಗಳು ಅಭಿವೃದ್ಧಿಪಡಿಸತಕ್ಕಂಥ ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಾಗ ಮಾತ್ರ ನೀವು ಹೇಳಿದಂಗೆ ಆದಾಯವನ್ನು ಕೃಷಿಯಿಂದ ಯಾರೂ ಉದ್ಮುಖ ಆಗೋ ಅವಶ್ಯಕತೆ ಇಲ್ಲ. ಸರಿಯಾಗಿ ವೈಜ್ಞಾನಿಕ ರೀತಿಯಲ್ಲಿ ನೀವು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಶ್ರಮ ವಹಿಸಿದರೆ ಕೃಷಿ ಖಂಡಿತವಾಗಿ ಲಾಭದಾಯಕ. ರೈತರು ಅದನ್ನು ಮೊದಲು ಮನದಟ್ಟು ಮಾಡ್ಕೋಬೇಕು. ಎಲ್ಲರೂ ಕೃಷಿ ಅಂದರೆ ಲಾಭದಾಯಕವಲ್ಲ ಅಂತ ತಿಳ್ಕೊಂಡಿದ್ದಾರೆ. ಶ್ರಮ ವಹಿಸಿ ನಾವು ವಿಜ್ಞಾನಿಗಳು ಏನನ್ನೂ ಶಿಫಾರಸು ಮಾಡಿರ್ತೇವೆ, ಗೊಬ್ಬರ ಆಗಿರ್ಬೋದು, ಕ್ರಿಮಿನಾಶಕ ಆಗಿರ್ಬೋದು, ಅಥವಾ ನೀರು, ಎಲ್ಲದಕ್ಕೂ ನೀರು ಬಿಡುವ ಅವಶ್ಯಕತೆ ಇಲ್ಲ. ಇದು ಭತ್ತವನ್ನು ಬೆಳೆಯುವಾಗ ನಮ್ಮ ಏನಿರ್ತಿದೆ ಅದು ಯಾವಾಗಲೂ ನೀರು ನಿಂತಿರಬೇಕು ಅಂತ ತಿಳ್ಕೊಳ್ಳೋದು, ಹಾಗೇನಿಲ್ಲ. ನೀರನ್ನು ತಳಮಟ್ಟಕ್ಕೆ ಬಂದು ಅದು ಬಿರುಕು ಬಿಟ್ಟು ನಂತರ ನೆಲ ಬಿರುಕು ಬಿಟ್ಟು ನಂತರ ನೀವು ನೀರು ಬಿಡ್ಬೋದು. ಹಾಗೆ ನೀರಿಗೆ ಎಲ್ಲರೂ ಎಲ್ಲ ರೈತರು ಜೋತು ಬೀಳುವ ಅವಶ್ಯಕತೆ ಇಲ್ಲ. ಕಬ್ಬಿಗಾದರೂ ಅಷ್ಟೇ, ಕ್ರಿಟಿಕಲ್ ಸ್ಟೇಜಸ್ ಅಂತ ಇರ್ತದೆ. ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀರು ಕರೆಕ್ಟ್ ಕೊಟ್ಟರೆ ನಿಮಗೆ ಯಾವುದೇ ಥರ ಆದಂಥ ಇಳುವರಿ ಕಡಿಮೆ ಆಗುವುದಿಲ್ಲ. ನೋಡಿ, ಈ ಥರ ಮಾಹಿತಿ ಇತ್ತಂದರೆ ಈಗ ನೋಡ್ರಿ, ಈಗ ನೀರಾವರಿ ಇಲಾಖೆ ಇದೆ ಸರ್ಕಾರದ್ದು, ಅವ್ರದ್ದು ಆಸೆ ಏನಂದ್ರೆ ತಂತ್ರಜ್ಞರದ್ದು ಕೊನೆಯ ತೋಬಿನವರೆಗೂ ನಮ್ಮ ನೀರು ಹೋಗ್ಬೇಕು, ಕೊನೆಯ ರೈತನಿಗೂ ಮುಟ್ಟಬೇಕಂತ ಅವ್ರ ಆಸೆ. ಇವ್ರೇನ್ ಮಾಡ್ತಾರೆ, ತಮ್ಮಷ್ಟಕ್ಕೆ ಜಾಸ್ತಿ ಬಿಟ್ಟು ಆ ಕಡೆ ಹೋಗ್ಲಿಕ್ಕೆ ಅಂದ್ರೆ ಮಾಹಿತಿ ಇಲ್ಲ, ಹೆಚ್ಚು ಹೆಚ್ಚು ನೀರು ಅವಶ್ಯಕತೆ ಇಲ್ಲ. ಎಲ್ಲರಿಗೂ ಕೂಡ ಅಂದ್ರೆ ಸರ್ವೇ ಜನ ಸುಖಿನೋಭವಂತ ಅಂತಾನೆ ವಿಚಾರ ಮಾಡಿ, ಒಂದು ಸಂಘಗಳ ಜೊತೆಗೆ ನೀವು ಬಹಳ ಚೆನ್ನಾಗಿ ಮಾಡಿ ನೀರಾವರಿಯ ಒಂದು ನೀರಿನ ನಿರ್ವಹಣೆ ಚಲೋ ಆಗ್ಲಿ, ವಾಲ್ಮೆ ಅಂತ ಸಂಸ್ಥೆಯೊಂದಿಗೆ ನೀವು ಸಹಕರಿಸಿ ನೀರನ್ನ ಸರಿಯಾಗಿ ಉಪಯೋಗ ಮಾಡಿ ಅನ್ನೋದು ಬಹಳ ಒಳ್ಳೆ ಮಾತು ಹೇಳಿ. ಅದಕ್ಕೆ ಇದು ಯಾವಾಗ ಗೊತ್ತಾಗ್ತದೆ ಅಂದ್ರೆ ಈ ತಂತ್ರಜ್ಞಾನ ಒಂದು ಕೃಷಿ ವಿಜ್ಞಾನ ಕೇಂದ್ರಗಳ ಸಹಕಾರ. ಮೊನ್ನೆ ಮಲ್ಲಪ್ಪ ಅಂತ ಒಬ್ಬರು ರೈತರು, ಸೌದತ್ತೆ ಒಳಗಿದ್ದಾರೆ. ಅವರು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಎಷ್ಟು ನೆನೆಸ್ತಾರೆ ರೀ? ಇವತ್ತು ಕುರಿ ಕಾಯ್ತಾ ಇದ್ದಂಥ ಮಲ್ಲಪ್ಪ ಇವತ್ತು 34 ಲಕ್ಷದ್ದು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಅಂದರೆ ಸಮಗ್ರ ಕೃಷಿಯನ್ನು ಅದು ಕೃಷಿ ವಿಜ್ಞಾನ ಕೇಂದ್ರಗಳ ಸಹಕಾರ. ಅದಕ್ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ನಿಮ್ಮ ಬದುಕನ್ನು ಬದಲಿಸಬಲ್ಲವು ಅಂತ ಹೇಳ್ತಾ ಡಾಕ್ಟರ್ ಪಿ ನಾಗರಾಜ್ ಅವರೇ, ಇವತ್ತು ತರಬೇತಿ ಅನ್ನೋದು ಭಾಳ ಮುಖ್ಯ ಇದೆ. ಎರಡು ವಿಭಾಗ ಮಾಡೋಣ, ಯಾಕಂದ್ರೆ ಪುರುಷರಿಗೆ ಒಂದು ತರಬೇತಿ, ಮಹಿಳೆಯರಿಗೆ ಒಂದು ತರಬೇತಿ. ಇವತ್ತು ಕೃಷಿ ಮಹಿಳೆಯರು ಕೃಷಿ ಸಾಕ್ಷರಾದರೆ ಆ ಮನೆ ಒಂದು ಬೆಳಕು ಕಂಡಂಗೆ. ಅದಕ್ಕೆ ಆರಂಭಿಕವಾಗಿ ಮಹಿಳೆಯರ ಬಗ್ಗೆ ನಾನು ತಗೊಳ್ಳೋಣ. ಈ ಮಹಿಳೆಯರಿಗೆ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಯಾವ ಥರ ತರಬೇತಿ? ಅವರಿಗೂ ಕೂಡ ಈಗ ರೈತ ಮಹಿಳೆಯರಿಗೂ ಕೂಡ ನಾವಲ್ಲಿ ನಮ್ಮಲ್ಲಿ ತರಬೇತಿಗಳಿದೆ. ಈಗ ಕೃಷಿ ಸಖಿ ಅಂಥೇಳಿ ಈಗ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ಕೆಲವರು ಎಸ್ ಎಲ್ ಸಿ ವರೆಗೆ ಓದಿರೋಂಥ ಒಂದೊಂದು ಆಯ್ದ ಪಂಚಾಯತಿಯಿಂದ ಇಬ್ಬಿಬ್ಬರು ಮಹಿಳೆಯರನ್ನ ನಾವಿಲ್ಲಿ ಕೃಷಿ ಸಖಿ ಅಂತ ಟ್ರೈನಿಂಗ್ ಮಾಡ್ತೇವೆ. ಅವ್ರಿಗೆ ಸಾವಯವ ಕೃಷಿ ಬಗ್ಗೆ ಅಥವಾ ನ್ಯಾಚುರಲ್ ಕೃಷಿ, ಸ್ವಾಭಾವಿಕ ಕೃಷಿ ಬಗ್ಗೆ ಅದು 5 ದಿನ ಟ್ರೈನಿಂಗು. ನಮ್ಮಲ್ಲೇ ಊಟ ವಸತಿ ಎಲ್ಲ ಇದೆ. ಅದು ಪ್ರತಿ ದಿವಸ ನೀವು ನಾವು ಯಾವ ದಿನ ಟ್ರೈನಿಂಗ್ ಇದೆ, ಯಾವ ಯಾವ ವಾರದಲ್ಲಿ ಟ್ರೈನಿಂಗ್ ಇದೆ ಅಂತೇಳಿ ನಾವು ಪೇಪರಲ್ಲಿ ಅದನ್ನು ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೇವೆ. ಅದ್ರ ಪ್ರಕಾರ ನೋಡಿ ತಾವು ಬಂದು ತಮ್ಮ ತರಬೇತಿಯನ್ನು ಪಡಬಹುದು. ಮಹಿಳೆಯರಿಗೆ ಸಪ್ರೇಟ್ ತರಬೇತಿಗಳಿದೆ, ಪುರುಷರಿಗೂ ಸಹ ತರಬೇತಿ ಇದೆ. ಸಾವಯವ ಕೃಷಿ ಬಗ್ಗೆ ಮತ್ತು ಸ್ವಾಭಾವಿಕ ಕೃಷಿ ಬಗ್ಗೆ ಟ್ರೈನಿಂಗ್ ಇದೆ. ಆಮೇಲೆ ಅದಕ್ಕಲ್ಲದೆ ನಿಮಗೆ ತಮಗೇನಾದರೂ ಹೆಚ್ಚಿಗೆ ತರಬೇತಿ ಬೇಕೆಂದರೆ ಈಗ ಎರೆಹುಳು ಗೊಬ್ಬರ ತಯಾರಿಕೆ ಇರ್ಬೋದು, ಅಥವಾ ಮೀನು ಸಾಕಾಣಿಕೆ ಇರ್ಬೋದು, ಅಥವಾ ಕುರಿ ಸಾಕಾಣಿಕೆ ಇರ್ಬೋದು, ಅಥವಾ ಆಡು ಸಾಕಾಣಿಕೆ ಇರ್ಬೋದು, ಅಥವಾ ಹೈನುಗಾರಿಕೆ ಬಗ್ಗೆ ಬೇಕಾಗಿದ್ರೆ, ಮತ್ತು ಯಾವುದೇ ಒಂದು ಬೆಳೆ ಬಗ್ಗೆ, ಈಗ ಮಾವಿನ ಬಗ್ಗೆ ನಿಮಗೆ ಏನಾದರೂ ತರಬೇತಿ ಬೇಕಿದ್ದರೆ, ತೆಂಗು ಬೆಳವಣಿಗೆ ಆದರೆ ತೆಂಗು ಕೃಷಿ ಬಗ್ಗೆ ಏನಾದರೂ ನಿಮಗೆ ಟ್ರೈನಿಂಗ್ ಬೇಕಿದ್ದರೆ, ಸಪೋರ್ಟ ಬಗ್ಗೆ ಬೇಕಿದ್ದರೆ ನೀವು ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಅದರ ಮುಂಚಿತವಾಗಿ ನೀವು ಅದರ ಮಾಹಿತಿಯನ್ನು ತಗೊಂಡು ಯಾವ ದಿನ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಆ ದಿನ 1 ದಿನ ಟ್ರೈನಿಂಗ್ ಆಗಿರ್ತದೆ, ಕೆಲವೊಮ್ಮೆ 5 ದಿನ ಟ್ರೈನಿಂಗ್ ಆಗಿರ್ತದೆ. ಅದರಿಂದ ಆದಷ್ಟು ಎಲ್ಲ ರೈತರು ತಮ್ಮ ತಮ್ಮ ಒಂದೊಂದು ಜಿಲ್ಲೆಯಲ್ಲೂ ಕೂಡ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರಗಳಿದೆ. ತಮಗೆ ಈಸಿಯಾಗಿ ಅವರನ್ನು ನೀವು ತಮ್ಮ ಅಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಿರ್ತಾರೆ, ಅವರಲ್ಲಿ ಒಬ್ಬರು ಮುಖ್ಯಸ್ಥರಿರ್ತಾರೆ, ಅವರನ್ನು ನೀವು ಭೇಟಿ ಮಾಡಿದೆ ಯಾವ್ಯಾವ ದಿನ ಟ್ರೈನಿಂಗ್ ಇದೆ ಅಂತೇಳಿ ತಮಗೆ ಮಾಹಿತಿ ಬೇಕು. ಇದರಲ್ಲಿ ನಿಮಗೆ ಏನು ಹೇಳ್ತೀವಿ ನಾವು, ಕೌಶಲ್ಯದ ತರಬೇತಿಯನ್ನು ಕೊಡ್ತೇವೆ. ಸುಮ್ಮನೆ ತರಬೇತಿ ಕೊಡುವುದಲ್ಲ, ನಿಮಗೆ ಪಾಠ ಪ್ರವಚನದ ಜೊತೆಗೆ ಪ್ರಾಕ್ಟಿಕಲ್ ಕೂಡ ನಿಮ್ಮ ಅಲ್ಲಿ ನೀವು ಹೇಗೆ ಮಾಡ್ಬೋದು, ನೀವೇ ಕೂಡ ಅಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸ್ಕಿಲ್ ಡೆವಲಪ್ಮೆಂಟ್ ಅದನ್ನು ನೀವು ಕಲಿತು ಅದನ್ನು ನೀವು ಕೂಡ ನಿಮ್ಮ ಹೊಲದಲ್ಲಿ ಅಳವಡಿಸ್ಕೋಬೇಕು. ಈ ಥರ ಅಳವಡಿಸಿಕೊಂಡು ನಿಮ್ಮ ಆದಾಯವನ್ನು ಹೆಚ್ಚು ಮಾಡಿಸಿಕೊಳ್ಳಲಿಕ್ಕೆ ಎಲ್ಲ ರೀತಿಯ ಅನುಕೂಲವನ್ನು ಮಾಡಿಕೊಳ್ಳಲಿಕ್ಕೆ ನಮ್ಮ ಕೃಷಿ ವಿಜ್ಞಾನ. ಬಹಳ ಸಂತೋಷ ಡಾಕ್ಟರ್ ಪಿ ನಾಗರಾಜ್ ಅವರೇ. ನೋಡಿ, ಕೃಷಿ ಸಖಿಗೆ ಹೆಸರು ಕೇಳಿಕೆ ಅಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಆದರೆ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಪ್ರತಿನಿಧಿಯಾಗಿ ಊರಲ್ಲಿ ಹೋಗಿ ಅಂದರೆ ಈ ಒಂದು ಮಾಹಿತಿ ತಮಗೇನು ದೊರೆತ ಅದನ್ನೆಲ್ಲ ಹೇಳಿ ಅವರ ವಿಶ್ವಾಸವನ್ನು ಕಳಿಸಿ ಕೃಷಿ ಬದಲಾವಣೆ ಮಾಡ್ಬೋದು. ಇವತ್ತು ಉದಾಹರಣೆಗೆ ನೋಡ್ರಿ, ನಮ್ಮ ಕೃಷಿಕರಲ್ಲಿ ಮಣ್ಣು ಯಾವ ರೀತಿ ಇದೆ ಅಂತ ಗೊತ್ತಿರೋದಿಲ್ಲ. ಮಣ್ಣಿನಲ್ಲಿ ಪೋಷಕಾಂಶಗಳು, ಸಾರಜನಕ, ರಂಜಕ, ಪೊಟ್ಯಾಸಿಯಂ ಮತ್ತು ಇನ್ನಿತರ ಸೂಕ್ಷ್ಮಾಣು ಪೋಷಕಾಂಶಗಳೇನಿದೆಯಲ್ಲ, ಕೂಡ ನಾವು ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆ ಮಾಡ್ತೇವೆ. ಮಣ್ಣು ಪರೀಕ್ಷೆಗೆ 200 ರೂಪಾಯಿ ಚಾರ್ಜ್ ಮಾಡ್ತೇವೆ, ಮತ್ತು ನೀರಿನ ಪರೀಕ್ಷೆಗೆ 100 ರೂಪಾಯಿ ಚಾರ್ಜ್ ಮಾಡ್ತೇವೆ. ಅಲ್ಲಿ ನಿಮ್ಗೆ ಎಷ್ಟೊಂದು ಪೋಷಕಾಂಶಗಳಿದೆ, ಎಷ್ಟೊಂದು ಪೋಷಕಾಂಶಗಳ ಕೊರತೆ ಇದೆ, ನೀವು ಏನೇನು ಗೊಬ್ಬರವನ್ನು ಹಾಕಬೇಕು ಅದರ ಬಗ್ಗೆ ನಾವು ಅದರಲ್ಲಿ ಎಲ್ಲವನ್ನು ಬರೆದು ನಿಮಗೆ ಕೊಡ್ತೇವೆ. ಅದರ ಪ್ರಕಾರ ನಿಮ್ಮ ಗೊಬ್ಬರವನ್ನು ನಿಮ್ಮ ಹೊಲಕ್ಕೆ ಹಾಕಿದರೆ ನೀವು ಹೆಚ್ಚಿಗೆ ಇಳುವರಿ ತಗೊಳ್ಳಿಕ್ಕೆ ಸಾಧ್ಯ ಅಂತ. ಮಣ್ಣಿನಲ್ಲಿ ಜೀವ ಇದ್ರೆ ಮುಖದಲ್ಲಿ ನಗು. ಹೌದು, ರೈತ ಬಾಂಧವರು ಈ ಸೌಲಭ್ಯವನ್ನು ಪಡೆದುಕೊಳ್ಬೇಕಾಗಿ ಈ ಮೂಲಕ ತಮಗೆ ಕೇಳ್ಕೊಳ್ತಾ ಇದ್ದೆ ಎಲ್ಲ ರೈತ. ಡಾಕ್ಟರ್ ಪಿ ನಾಗರಾಜ್ ಅವರು, ಯಾಕಂದ್ರೆ ಸಾಕಷ್ಟು ಡೆಮೋನ್ಸ್ಟ್ರೇಷನ್ಗಳನ್ನು ತಾವು ರೈತರ ಹೊಲಗಳಿಗೆ ಹೋಗಿ ಮಾಡ್ತೀರಿ, ಅವರ ಒಂದು ಈಗ ಹೊಸ ತಳಿಗಳ ಬಗ್ಗೆ ನೀವು ಹೇಳ್ತೀರಿ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಅಂದ್ರೆ ಏನ್ ರೋಗ ಬಂದಿದೆ ನೋಡ್ರಿ, ಹಿಂಗೆ ಬಂದಿದೆ, ಇದಕ್ಕೆ ಈ ತರ ಔಷಧ ಹೊಡಿಬೇಕು ಅಂತ ಹೇಳ್ತೀರಿ. ಆಮೇಲೆ ಈಗ ಕಸವನ್ನು ನಿರ್ವಹಣೆ ಮಾಡದೆ ಹೇಗೆ ಅಂತ ಈ ತಂತ್ರಾಂಶಗಳೇನಿದೆ, ಈಗ ಹೊಸ ಹೊಸ ಸಾಕಷ್ಟು ತಂತ್ರಜ್ಞಾನಗಳು ಬಂದವ, ಅವನ್ನು ಉಪಯೋಗ ಮಾಡ್ಕೊಳ್ಳೋದು, ವೀಡ್ ಮಾಡಲಿಕ್ಕೆ. ಆಮೇಲೆ ಒಟ್ಟಾರೆಯಾಗಿ ಕೃಷಿಕರಿಗೆ ಪ್ರತ್ಯಕ್ಷಿಕವಾಗಿ ನೀವು ಹೇಳ್ತಿರಲ್ಲ, ಈ ಒಂದು ತರಬೇತಿ ನಮ್ಮ ಕೃಷಿ ಬಾಂಧವರಿಗೆ ಯಾಕೆ ಇಷ್ಟು ಅವಶ್ಯಕತೆ ಇದೆ? ಈಗ ವೈಜ್ಞಾನಿಕವಾಗಿ ನೀವು ಕೃಷಿಯನ್ನು ಮಾಡಿದ್ರಷ್ಟೇ ಲಾಭದಾಯಕ. ಆ ದಿಶೆಯಲ್ಲಿ ನೀವು ಪ್ರತಿ ಸರಿ ನೀವು ಕೃಷಿ ವಿಜ್ಞಾನಕ್ಕೆ ಬಂದು ಅದರ ಮಾಹಿತಿಯನ್ನು ತಗೊಂಡು ಹೋಗಿ ಇನ್ಕಮನ್ನು ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ತಮಗೆ ಸರ್ಕಾರವನ್ನೇ ಈ ಸವಲತ್ತನ್ನು ಕಲ್ಪಿಸಿದೆ. ಸರ್ಕಾರದ ಸವಲತ್ತನ್ನು ಕಲ್ಪಿಸಿ ಅದರ ಸದುಪಯೋಗ ಪಡ್ಕೋಬೇಕು. ರೈತ ಬಾಂಧವರಾಗಿರ್ಬೋದು ಅಥವಾ ನಿಮಗೆ ರೈತ ಮಹಿಳೆಯರಾಗಿರ್ಬೋದು ಅಥವಾ ಅನ್ಎಂಪ್ಲಾಯ್ಡ್ ಯೂತ್ಸ್ ಅಂತ ಏನು ಹೇಳ್ತೀವಿ, ಯುವಕರು, ನಿರುದ್ಯೋಗಿ ಯುವಕರು ಕೂಡ ಇದರಲ್ಲಿ ಬಂದು ತರಬೇತಿ ತಗೊಂಡು ತಾವೇ ಸಹ ತಮ್ಮ ಹೊಲದಲ್ಲಿ ಇದನ್ನು ನಾವು ಅಳವಡಿಸಿಕೊಂಡ್ರೆ ನಿಮ್ಮ ಆದಾಯವನ್ನು ದ್ವಿಗುಣ ಮಾಡಲಿಕ್ಕೆ ಅವಕಾಶವಿದೆ. ಯಾವುದೇ ಆದಂಥ ಒಂದು ಕೆಲಸವನ್ನು ನೀವು ಶ್ರದ್ಧೆಯಿಂದ ಇಟ್ಟು ವೈಜ್ಞಾನಿಕ ರೀತಿಯಲ್ಲಿ ಮಾಡಿದರೆ ಭೂಮಿ ತಾಯಿ ನಿಮ್ಮ ಎಂದನ್ನು ಕೈ ಬಿಡೋದಿಲ್ಲ ಅಂತ ಡಾಕ್ಟರ್ ಪಿ ನಾಗರಾಜ್ ಅವರೇ ಸಾಕಷ್ಟು ತಳಿಗಳ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದರೆ, ಆಮೇಲೆ ಅವರಿಗೆ ಎಲ್ಲದಕ್ಕೂ ಕೂಡ ತಳಿಗಳ ಅಭಿವೃದ್ಧಿ, ಯಾಕಂದ್ರೆ ಒಂದು ಸುಧಾರಿತ ತಳಿಯನ್ನು ನಾವು ಉಪಯೋಗ ಮಾಡಿದ್ರೆ ಅದರಿಂದ ನಾವು ಔಷಧೋಪಚಾರ ಅಂದ್ರೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿದ್ರೆ ಅಲ್ಲಿ ಇಳುವರಿಗೆ ಜಾಸ್ತಿ ಬರ್ತದೆ. ಮತ್ತೆ ಯಾವ್ದಾರ ಒಂದು ಸಸ್ಟೈನ್ಡ್ ಅಗ್ರಿಕಲ್ಚರ್ ಅಂತೀವಿ, ಅದಕ್ಕೆ ಮುಖ್ಯವಾಗಿ ಅಂದ್ರೆ ರೋಗ ಬಾಧನೆ ಕಡಿಮೆ ಆಗ್ತದೆ, ಆಮೇಲೆ ಕಸನು ಕೂಡ ನಿರ್ವಹಣೆ ಮಾಡುವಂತ ಒಂದು ವ್ಯವಸ್ಥೆ ಇರ್ತದೆ. ಅದಕ್ಕೆ ಈ ಒಂದು ಸುಧಾರಿತ ತಳಿ ಬಗ್ಗೆ ಅವರಿಗೆ ಮಾಹಿತಿ ನೀಡಬೇಕಲ್ಲ, ಏನು ವ್ಯವಸ್ಥೆ? ಸುಧಾರದ ತಳಿಗಳ ಬಗ್ಗೆ ನಾವು ನಮ್ಮಲ್ಲಿ ಡೆಮಾನ್ಸ್ಟ್ರೇಷನ್ ಅಂತ ಮಾಡ್ತೇವೆ. ಈಗ ನಾವು ಹೊಸದಾಗಿ ಬಿಡುಗಡೆ ಮಾಡಿದಂಥ ತಳಿಗಳ, ಅದು ಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಕಬ್ಬಾಗಿರ್ಬೋದು, ಬೇರೆ ಬೇರೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಏನೇನು ಮುಖ್ಯವಾದ ಬೆಳೆಗಳಿದೆ, ಅದು ಮೇವಿನ ಬೆಳೆನೂ ಆಗಿರ್ಬೋದು, ದ್ವಿದಳ ಧಾನ್ಯಗಳಾಗಿರ್ಬೋದು, ಮತ್ತು ಏಕದಳ ಧಾನ್ಯಗಳಾದ ಜೋಳ, ನಮ್ಮ ಭಾಗದಲ್ಲಿ ರಾಗಿ ಇಲ್ಲ, ಜೋಳ ಇದೆ, ಮತ್ತು ಮೆಕ್ಕೆಜೋಳ ಇದೆ, ಮತ್ತೆ ಗೋಧಿ ಇದೆ, ಇದರ ಬಗ್ಗೆ ಎಲ್ಲ ನಾವು ಬೀಜ ಘಟಕ ಅಂತಿದೆ. ಅದರಲ್ಲಿ ಎಲ್ಲ ಹೊಸ ಹೊಸ ತಳಿಗಳನ್ನು ನಾವು ಬಿಡುಗಡೆ ಮಾಡಿ ಅದರಲ್ಲಿ ರೈತರಿಗೆ ಸ್ವಲ್ಪ ಪ್ರಮಾಣದಲ್ಲಿ ಒದಗಿಸಿಕೊಡ್ಲಿಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ನೀವು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಬೀಜ ಎಲ್ಲಿ ಲಭ್ಯ ಇದೆ, ಯಾವಾಗ ಸಿಗ್ತದೆ, ಅದರ ಎಷ್ಟು ಬೆಲೆ ಎಷ್ಟು, ಅದರ ಬಗ್ಗೆ ಎಲ್ಲ ನಮ್ಮಲ್ಲಿ ಕೊಡ್ತಕ್ಕಂಥ ಪ್ರಮಾಣೀಕರಿಸಿದಂಥ ಬೀಜ, ನಿಮಗೆ ಯಾವುದೇ ಆದಂತಹ ಅದರಲ್ಲಿ ಯಾವುದೇ ಆದಂಥ ದೋಷಪೂರಿತ ಬೀಜಗಳನ್ನು ಕೊಡುವುದಿಲ್ಲ. ಅದಕ್ಕಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನು ಭೇಟಿ ಮಾಡಿ ತಮಗೆ ಏನೇನು ಅವಶ್ಯಕತೆ ಇದೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬೇಕು ಅಂತ ನಾನು. ಡಾಕ್ಟರ್ ಪಿ ನಾಗರಾಜ್ ಅವರೇ, ಕೃಷಿ ವಿಜ್ಞಾನ ಕೇಂದ್ರ ರೈತನ ಆಪ್ತ ಮಿತ್ರ. ಹೌದು, ಅಂದ್ರೆ ನಮ್ಮಲ್ಲಿ ದಾರಿದೀಪ ಅಂತ ಹೇಳ್ತಾರೆ, ದಾರಿದೀಪ ಅಂದ್ರೆ ಅದರ ಒಂದು ಉಪಯೋಗವನ್ನು ಖಂಡಿತ ತೆಗೆದುಕೊಳ್ಬೇಕು. ಈಗ ನಾವು ಹೇಳಿದ್ರೆ ಭಾರತ ಯುವಜನರ ರಾಷ್ಟ್ರ ಇದೆ, ಸಾಕಷ್ಟು ಆಗ್ಲೇ ಹೇಳ್ತಾ ಇದ್ರೆ ಯುವಜನರಿಗೆ ನಾವು ತರಬೇತಿ ಕೊಡಬೇಕು ಅಂತೇಳಿ. ಈಗ ಯುವಜನರು ಅಂದ್ರೆ ತಾವು ರೈತರಾಗಬೇಕು ಅಂತ ಅನ್ನೋ ಅಭಿಲಾಷೆ ಇದ್ದವರಿಗೆ ನೀವು ಯಾವ ರೀತಿ ತರಬೇತಿ ಕೊಡ್ತೀರಿ, ಯಾವ ವಿಷಯದೊಳಗೆ ತರಬೇತಿ ಕೊಡ್ತೀರಿ ಅವರಿಗೆ? ತಮ್ಮ ಅವಶ್ಯಕತೆಗೆ ತಕ್ಕಂತೆ ಈಗ ಹೈನುಗಾರಿಕೆ ಬಗ್ಗೆ ಇರ್ಬೋದು ಅಥವಾ ಕುರಿ ಸಾಕಾಣಿಕೆ ಇರ್ಬೋದು ಅಥವಾ ಮೇಕೆ ಸಾಕಾಣಿಕೆ ಇರಬೇಕು, ಮತ್ತೆ ಫಿಶ್ ಮೀನು ಸಾಕಾಣಿಕೆ ಬಗ್ಗೆ ತಮ್ಮಲ್ಲಿ ಹೊಲದಲ್ಲಿ ಏನಾದರೂ ಫಾರಂ ಪಾಂಡ್ ತೆಗೆದು ಅಲ್ಲಿಂದ ಏನಾದರೂ ನೀವು ಮೀನು ಸಾಕಾಣಿಕೆ ಮಾಡೋ ಪ್ರಾವಿಷನ್ ಇದ್ರೆ ಅದರ ಬಗ್ಗೆನೂ ಕೂಡ ನಾವು 5 ದಿನದ ತರಬೇತಿಯನ್ನು ಕೊಡ್ತೇವೆ. ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ವರ್ಮಿ ಕಾಂಪೋಸ್ಟ್, ಎಳೆವರ ಗೊಬ್ಬರ ತಯಾರಿಕೆ, ನಿಮಗೆ ಎಲ್ಲ ರೀತಿಯ ತೋಟಗಾರಿಕೆ ಬಗ್ಗೆನೂ ಕೂಡ ನಾವು ಅಲ್ಲಿ ತರಬೇತಿಗಳಿದೆ. ಎಲ್ಲ ರೀತಿಯ ಅಗ್ರಿಕಲ್ಚರು ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅದಕ್ಕೂ ರೂರಲ್ ಯೂತ್ಗೆ ಅಂದರೆ ನಮ್ಮ ಗ್ರಾಮೀಣದ ಯುವಕರಿಗೂ ಕೂಡ ನಾವು ಇಲ್ಲಿ ತರಬೇತಿಯನ್ನು ಕೊಟ್ಟು ಮತ್ತು ಅದನ್ನು ತಾವು ತರಬೇತಿ ಪಡೆದು ತಮ್ಮಲ್ಲೇ ತಮ್ಮ ಹೊಲದಲ್ಲಿ ಅದನ್ನು ಅಳವಡಿಸಿಕೊಂಡು ನಿಮ್ಮ ಇನ್ಕಮನ್ನು ಹೆಚ್ಚುಗಳೇ ಮಾಡ್ಕೊಳ್ಳಿಕ್ಕೆ ಸರ್ಕಾರ ಕೆವಿಕೆಗಳ ಮುಖಾಂತರ ಶ್ರಮಿಸ್ತಾ ಇದೆ. ಡಾಕ್ಟರ್ ಪಿ ನಾಗರಾಜ್ ಅವರಿಗೆ ಬಹಳ ವಿಸ್ತೃತವಾಗಿ ಹೇಳ್ತಾ ಇದ್ದೀರಿ, ಬಹಳ ಸಂತೋಷ. ಈಗ ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಬಗ್ಗೆನೂ ಅವರಿಗೆ ಮಾಹಿತಿ, ಆಮೇಲೆ ಒಂದು ಸ್ಕಿಲ್ ಬೇಸ್ಡ್ ಅಂದ್ರೆ ಕೌಶಲ್ಯವನ್ನ ತಾವು ಪಡ್ಕೊಂಡ್ರೆ ಕೌಶಲ್ಯ ಖಂಡಿತವಾಗಿ ನೀವು ಅದನ್ನ ಕೃಷಿಯಲ್ಲಿ ನಿಮ್ಮ ಹೊಲದಲ್ಲಿ ಅಳವಡಿಸಿಕೊಂಡ್ರೆ ಖಂಡಿತವಾಗಿ ನಿಮಗೆ ಲಾಭ ಪಡಲಿಕ್ಕೆ ಆಗ್ತದೆ. ಸಾಕಷ್ಟು ಉದಾಹರಣೆಗಳು ನಮ್ಮ ಮುಂದಿದೆ, ಅದ್ರಲ್ಲಿ ಅದು ನಿಜವಾಗಿ ಆಗ್ಲಿ ಅಂತ ಹಾರೈಸ್ತಾ. ಈಗ ನಮ್ಮಲ್ಲಿ FPOs ಬಂದಿದ್ದಾರೆ, ಫಾರ್ಮರ್ಸ್ ಪ್ರೊಡ್ಯೂಸ್ ಆರ್ಗನೈಸೇಷನ್. ಹಾ, ಬಂದಿದೆ ಅಂದ್ರೆ ಅವರು ಕೇಂದ್ರಗಳೇನಿದಲ್ಲ ಅವು ಒಂದು ರೈತರ ಕಂಪನಿಗಳು, ಅವು ಬಹಳ ಯಶಸ್ವಿಯಾಗಿ ಈಗ ಕಾರ್ಯ ಮಾಡ್ತಾ ಇದ್ದಾರೆ. ಅವರಿಗೆ ರೈತರಿಗೆ ಅವು ಬಹಳ ಹತ್ತಿರ, ಅಂದ್ರೆ ಅವರಿಗೆ ಒಂದು ರೈತರ ಒಂದು ಗುಂಪು ಅಂದ್ಕೊಳ್ಳೇನೆ, ಗುಂಪಾಗಿದ್ರೆ ನಾವು ಯಾವಾಗಲೂ ಒಬ್ಬರೇ ಇರೋದಕ್ಕಿಂತ ಗುಂಪಾಗಿದ್ದರೆ ಶಕ್ತಿವಂತರಾಗಿರ್ತೀವಿ. ಈ FPOಗಳಿಗೂ ಕೂಡ ನಾವು ತರಬೇತಿ ಕೊಡ್ತೀವಿ. ಯಾವ ರೀತಿ ಕೊಡ್ತೀವಿ? ಅವರಿಗೂ ಅವರು ಎಷ್ಟು ಮಂದಿಗೆ ಅವಕಾಶ ಇದೆ, ನಮ್ಮ ಒಂದೊಂದು ಬ್ಯಾಚ್ ಅಂದ್ರೆ 25 ರೈತರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಒಂದೊಂದು ಬ್ಯಾಚ್ 5 ದಿನದ ಒಂದು ಬ್ಯಾಚ್ ಆಗುತ್ತೆ, ಮತ್ತೆ ಗ್ಯಾಪ್ ಬಿಟ್ಟು ಮತ್ತೆ 5 ದಿನದ ತರಬೇತಿಗಳಿದೆ. ತಾವು ತಮ್ಮ ಅನುಕೂಲ ನೋಡಿಕೊಂಡು ತಾವು ಬಂದು ಆ ತರಬೇತಿಗಳನ್ನು ಪಡಿಬೋದು. ತಮಗೆ ಯಾವ ವಿಷಯದ ಬಗ್ಗೆ ತರಬೇತಿ ಬೇಕು ಅಂತೇಳಿ ನೀವು, ಆಮೇಲೆ ನಾವು ಪ್ರತಿ ವರ್ಷ ಒಂದು ವೈಜ್ಞಾನಿಕ ಸಲಹಾ ಸಮಿತಿ ಅಂತ ಮಾಡ್ತೇವೆ ಕೃಷಿ ವಿಜ್ಞಾನ ಕೇಂದ್ರದ್ದು. ಆಯಾ ಜಿಲ್ಲೆಯಲ್ಲಿ ವೈಜ್ಞಾನಿಕ ಸಲಹಾ ಸಮಿತಿ ಅಂತ ಮಾಡ್ತೇವೆ. ಆ ವರ್ಷ ಪೂರ ನಿಮಗೆ ಹೇಗೆ ರೈತರಿಗೆ ರೈತರಿಗೆ ಏನೇನು ಅವಶ್ಯಕತೆ ಇದೆ, ಯಾವ್ಯಾವ್ದ್ರ ಬಗ್ಗೆ ನಿಮಗೆ ತರಬೇತಿಗಳು ಬೇಕು, ಹೈನುಗಾರಿಕೆ ಬಗ್ಗೆ ಬೇಕಾ ಅಥವಾ ನಿಮಗೆ ಎರೆಹುಳ ಗೊಬ್ಬರದ ಬಗ್ಗೆ ಬೇಕಾ, ತೋಟಗಾರಿಕೆ ಬಗ್ಗೆ ಬೇಕಾ ಅಥವಾ ಟೆರೇಸ್ ಗಾರ್ಡನಿಂಗ್, ಈಗ ಇತ್ತೀಚಿನ ದಿನದಲ್ಲಿ ಟೆರೇಸ್ ಗಾರ್ಡನಿಂಗ್ ಅಂತಾನು ಬರ್ತಾ ಇದೆ, ಅದ್ರ ಬಗ್ಗೆ ನಿಮಗೆ ಅಗ್ರಿಕಲ್ಚರ್ ಇಂದ ಏನೇನು ತಂತ್ರಜ್ಞಾನ ಬೇಕೋ ಅದ್ರ ಬಗ್ಗೆ ಎಲ್ಲ ನಿಮಗೆ 5 ದಿನದ ತರಬೇತಿ ಆಗಿರ್ಬೋದು, 7 ದಿನದ ತರಬೇತಿ ಆಗಿರ್ಬೋದು, ಇಂಥ ತರಬೇತಿಗಳನ್ನು ನಾವು ಮೊದಲನೇ ವರ್ಷ ಪೂರ ನಾವು ಅದನ್ನು ಯೋಜನೆಯನ್ನು ಮಾಡಿ ನಿಮಗೆ ರೈತರಿಗೆ ಒಂದೊಂದು ಬ್ಯಾಚ್ ಪ್ರಕಾರ ನಾವು ತರಬೇತಿಯನ್ನು ಕೊಡ್ತೇವೆ. ಅದಕ್ಕೋಸ್ಕರ ತಾವು ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಈ ಮೂಲಕ. ಡಾಕ್ಟರ್ ಪಿ ನಾಗರಾಜ್ ಅವರೇ, ಇವತ್ತು ನಮ್ಮ ರೈತ ಬಾಂಧವರಿಗೆ ಅವರು ಕೃಷಿ ಮಾಡ್ತಾರೆ, ಅವರಿಗೆ ಕೃಷಿ ಉದ್ಯಮ ಗೊತ್ತಿಲ್ಲ, ಹೇಗೆ ನಮ್ಮ ಒಂದು ಉತ್ಪನ್ನವನ್ನು ಮಾರಾಟ ಮಾಡಬೇಕು, ಮಾರ್ಕೆಟಿಂಗ್ ಹೋಗ್ಬೇಕು, ಆ ಒಂದು ಸ್ಕಿಲ್ಸ್ ಬೇಕಾಗ್ತದೆ, ಅದ್ರ ಬಗ್ಗೆ ನಮ್ಗೆ ನಮ್ಗೆ ಟ್ರೈನಿಂಗ್ ಇದೆ. ಯಾವ ರೀತಿ ಅದು ಕೂಡ ಒಂದು ದಿನ ಅಥವಾ 2 ದಿನ ಟ್ರೈನಿಂಗು, ನಿಮಗೆ ಎಲ್ಲೆಲ್ಲಿ ಮಾರ್ಕೆಟ್ ನಿಮಗೆ ಇದೆ, ಮಾರ್ಕೆಟ್ ಔಟ್ಲೆಟ್ ಎಲ್ಲಿದೆ, ಎಲ್ಲೆಲ್ಲಿಗೆ ನಿಮಗೆ ಅದನ್ನು ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡೋದನ್ನು ಎಲ್ಲಿ ನೀವು ಮಾರಾಟ ಮಾಡಬೇಕು ಅದರ ಬಗ್ಗೆ ಕೂಡ ನಮ್ಮಲ್ಲಿ 1 ದಿನ 2 ದಿನದ ತರಬೇತಿ, ನಮ್ಮಲ್ಲಿ ರಿಸೋರ್ಸ್ ಪರ್ಸನ್ ಅಂತ ಕರೆಸಿ ಮಾರ್ಕೆಟಿಂಗ್ ಬಗ್ಗೆ ಯಾರು ನುರಿತ ಪ್ರಾಧ್ಯಾಪಕರಿಂದ ನಿಮಗೆ ತರಬೇತಿಯನ್ನು ಕೊಡ್ತೇವೆ. 1 ದಿನದ 2 ದಿನದ ಟ್ರೈನಿಂಗು, ಹೇಗೆ ಮಾರಾಟ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು, ಹೆಚ್ಚಿಗೆ ಉತ್ಪಾದನೆ ಮಾಡೋದನ್ನು ಮಾರಾಟ ಮಾಡುವ ರೀತಿ ಹೇಗೆ, ಮತ್ತು ಹೆಚ್ಚಿಗೆ ಲಾಭವನ್ನು ಪಡೆಯುವ ರೀತಿ ಹೇಗೆ, ಅದರ ಬಗ್ಗೆ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೂಡ ವ್ಯವಸ್ಥೆ ಇದೆ. ಡಾಕ್ಟರ್ ಪಿ ನಾಗರಾಜ್ ಅವರೇ ಭಾಳ ವಿಸ್ತೃತವಾಗಿ ಮಾತಾಡ್ತಾ ಇದ್ದಾರೆ ನೋಡ್ರಿ, ಮಾಹಿತಿ ತೆಗೆದುಕೊಳ್ಳುವ ಶಕ್ತಿವಂತ, ಆದ್ರೆ ಮಾಹಿತಿ ಕೊಡವ ದೊಡ್ಡವ. ಇವತ್ತು ವಿಶ್ವವಿದ್ಯಾಲಯಗಳ ಮಟ್ಟಗಳಿಗೆ ರಿಸರ್ಚ್ ಆರ್ಗನೈಸೇಷನ್ಸ್ ICAR ಹಿಡ್ಕೊಂಡು ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಆಗಿರುವಂತಹ ಒಂದು ಸಂಶೋಧನೆಗಳು ಏನಿದೆ ಅದು ರೈತರ ಮಟ್ಟಿಗೆ ತಲುಪಬೇಕು, ಆಮೇಲೆ ರೈತರು ಒಂದು ವೈಜ್ಞಾನಿಕವಾಗಿ ಕೃಷಿ ಮಾಡಬೇಕು, ಹೇಗೆ ಲಾಭದಾಯಕ ಕೃಷಿಗೆ ನಾವು ಹೇಗೆ ಒತ್ತು ಕೊಡಬೇಕು, ಹೇಗೆ ನಾವು ಪಾರ್ಟ್ ಟೈಮ್ ಕೃಷಿ ಅಲ್ಲ ಫುಲ್ ಟೈಮ್ ಕೃಷಿಯನ್ನು ಮಾಡಬೇಕು, ಅದನ್ನು ನಾನು ಬಹಳ ಒಂದು ತರಬೇತಿ ಪೂರ್ವಕವಾಗಿ ವಿಶೇಷವಾಗಿ ತಾವು ಮಹಿಳೆಯರಿಗೆ ಒಂದು ವುಮೆನ್ ಎಂಪವರ್ಮೆಂಟ್ ಅನ್ನೋದು ಬಹಳ ಮುಖ್ಯ. ಇವತ್ತು ಕೃಷಿ ಮಹಿಳೆಯರು ಇದರಲ್ಲಿ ಸಾಕ್ಷರರಾದರೆ ಆ ಮನೆ ಬೆಳಗಿದಂಗೆ. ಬಹಳ ಒಂದು ಆಪದ ಬಾಂಧವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಒಳಗಿರುವಂತಹ ಕೃಷಿ ವಿಜ್ಞಾನ ಕೇಂದ್ರ ಅದರ ಒಂದು ಚುಕಾಣೆ ತಾವು ಹಿಡಿದಿರಿ, ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಮತ್ತೆ ನಮ್ಮ ರೈತ ಬಾಂಧವರು ಈ ಕೃಷಿ ವಿಜ್ಞಾನ ಕೇಂದ್ರದ ಸಹಕಾರವನ್ನು ಪಡೀಲಿ, ಮತ್ತೆ ಹೆಚ್ಚು ಹೆಚ್ಚು ಒಂದು ಮಾಹಿತಿ ಪಡ್ಕೊಂಡು ನಮ್ಮ ಮುಂದೆ ಬರೋ ತೊಂದರೆಗಳನ್ನು ನಾವು ಎದುರಿಸ್ಬೇಕಾಗ್ತದೆ. ಯಾಕಂದರೆ ಕೋರ್ಟಲ್ಲಿ ಒಂದು ಮಾತಿದೆ ಅಲ್ರಿ, ನನಗೇನು ಗೊತ್ತಿಲ್ಲ ಅಂದರೆ ನಿಮಗೆ ಕ್ಷಮೆ ಇಲ್ಲ, ಗೊತ್ತು ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಇನ್ನೊಸೆನ್ಸ್ ಈಸ್ ಆಲ್ಸೋ ಅ ಕ್ರೈಮ್. ಅದಕ್ಕೆ ನೀವು ತಿಳ್ಕೊಳ್ಳೋದು ನಿಮ್ಮ ಜವಾಬ್ದಾರಿ, ತಿಳ್ಕೊಳ್ಳಿ, ನಿಮ್ಮ ಕೃಷಿಯನ್ನು ಲಾಭದಾಯಕ ಮಾಡಿಕೊಳ್ಳಿ ಅಂತ ಹಾರೈಸ್ತಾ, ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬೇಕು ಅಂತಂದ್ರೆ ಯಾರನ್ನ ಸಂಪರ್ಕಿಸಬೇಕು, ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡಿ ನಮ್ಮ ರೈತ ಬಾಂಧವರಿಗೆ. ಸಮೀಪದ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕೂಡ ಒಂದೊಂದು ಕೃಷಿ ವಿಜ್ಞಾನ ಕೇಂದ್ರ ಇದೆ, ಅದರ ಮುಖ್ಯಸ್ಥ ನೀವು ಆನ್ಲೈನಲ್ಲಿ ಹೊಡೆದ್ರೆ ಅದರದ್ದು ಎಲ್ಲ ಸಿಗ್ತದೆ. ನನ್ನ ದೂರವಾಣಿ ಸಂಖ್ಯೆ 9480370841, ಡಾಕ್ಟರ್ ಪಿ ನಾಗರಾಜ್ ಅಂತೇಳಿ. 9480370841 ಡಾಕ್ಟರ್ ಪಿ ನಾಗರಾಜ್ ಅವರು ಕೃಷಿ ವಿಜ್ಞಾನ ಕೇಂದ್ರದೊಳಗೆ ನಿಮ್ಮ ಸಹಕಾರಕ್ಕಾಗಿದ್ದಾರೆ. ನೀವು ಮೆಸೇಜ್ ಮಾಡ್ರಿ, ಅವರು ಕಾಲ್ ತಗೊಳ್ಳಕ್ಕೆ ಮಾಡಿ. ನೀವು ರೈತ ಕೇಂದ್ರ ಅಥವಾ ಈ ಕೃಷಿ ವಿಜ್ಞಾನ ಕೇಂದ್ರಗಳು ಇವುಗಳ ಸಹಕಾರದಿಂದ ನಿಮ್ಮ ಕೃಷಿ ಬದುಕನ್ನು ಬಂಗಾರ ಮಾಡಿಕೊಳ್ಳಿ ಅಂತ ಹಾರೈಸ್ತಾ, ನಮ್ಮೆಲ್ಲ ಆತ್ಮೀಯ ಕೃಷಿ ಬಾಂಧವರ ಪರವಾಗಿ ಮತ್ತು ವಿಶೇಷವಾಗಿ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮದೊಳಗೆ ಏನಿದಲ್ಲ, ಇದು ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ವಿಶ್ವವಿದ್ಯಾಲಯದ್ದು, ಇದರೊಳಗೆ ನೀವು ಭಾಗವಹಿಸಿ ನಮ್ಮ ರೈತ ಬಾಂಧವರಿಗೆ ಒಳ್ಳೆ ಮಾಹಿತಿ ನೀಡಿದ್ದೀರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಿವಿ. ನಮ್ಮ ಕೃಷಿಕರಿಗೂ ಕೂಡ ಉತ್ತಮ ಒಂದು ಬೆಳೆ ಬೆಳೆಯುವಲ್ಲಿ ತಮಗೆ ಸಹಕಾರ ಆಗಲಿ ಅಂತ ಆಸೆ ಮಾಡ್ತಾ, ಮತ್ತೊಮ್ಮೆ ನೆನಪು ಮಾಡೋದಂದರೆ ಕೃಷಿ ಮೇಳಕ್ಕೆ ತಾವೆಲ್ಲ ತಮ್ಮ ಎಲ್ಲರೂ ಕೃಷಿ ಮೇಳಕ್ಕೆ ಈ ತಿಂಗಳು 21-24 4 ದಿನದ ಕೃಷಿ ಮೇಳ, ಸೆಪ್ಟೆಂಬರ್ 4 ದಿನದ ಕೃಷಿ ಮೇಳ ಇದೆ. ರೈತ ಬಾಂಧವರೆಲ್ಲ ಬಂದು ಇದರ ಸದುಪಯೋಗ ಪಡ್ಕೋಬೇಕಂತಂದು ನಾನು ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೆ. ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳು ಡಾಕ್ಟರ್ ಪಿ ನಾಗರಾಜ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೆಚ್ಚಿನ ರೈತ ಬಾಂಧವರೇ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ರೈತರ ವಾರ್ಷಿಕ ಹಬ್ಬ ಕೃಷಿ ಮೇಳವನ್ನು ಸೆಪ್ಟೆಂಬರ್ 21-24 ಏರ್ಪಡಿಸಲಾಗುವುದು. ಈ ಕೃಷಿ ಮೇಳದಲ್ಲಿ ಸುಮಾರು 700-800 ಮಳಿಗೆಗಳು ತಮ್ಮ ಕೃಷಿ ತಂತ್ರಜ್ಞಾನವನ್ನು ಪ್ರದರ್ಶನ ಮಾಡುತ್ತಾರೆ. ಈ ಸಂದರ್ಭದಲ್ಲಿ ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಸಹ ಆಯೋಜಿಸಲಾಗುವುದು. ರೈತ ಬಾಂಧವರು ಈ ಕೃಷಿ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಕೃಷಿ ಜ್ಞಾನ ಭಂಡಾರವನ್ನು ವೃದ್ಧಿಸಿಕೊಳ್ಳುವುದರ ಜೊತೆಗೆ ಕೃಷಿ ಹಾಗೂ ಪೂರಕ ಚಟುವಟಿಕೆಗಳ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಗಳನ್ನು ಕೊಂಡುಕೊಳ್ಳಬಹುದು. ಕೃಷಿ ಮೇಳದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ಸುಧಾರಿತ ತಳಿಗಳ ಬೀಜಗಳನ್ನು ಸಹ ಮಾರಾಟ ಮಾಡಲಾಗುವುದು. ಈ ವರ್ಷದ ಕೃಷಿ ಮೇಳವನ್ನು ಹವಾಮಾನ ವೈಪರೀತ್ಯ ನಿರ್ವಹಣೆಗೆ ಕೃಷಿ ತಾಂತ್ರಿಕತೆಗಳು ಎಂಬ ಘೋಷವಾಕ್ಯದಡಿ ಏರ್ಪಡಿಸಲಾಗುವುದು. ರೈತರಿಂದ ರೈತರಿಗೆ ಚರ್ಚಾಗೋಷ್ಠಿಯನ್ನು ಹಾಗೂ ವಿಜ್ಞಾನಿಗಳೊಂದಿಗೆ ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗುವುದು. ರೈತರ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರ ಸೂಚಿಸಲು ಎಲ್ಲ ಕೃಷಿ ವಿಷಯಗಳನ್ನೊಳಗೊಂಡ ವಿಜ್ಞಾನಿಗಳ ತಂಡವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕೃಷಿ ಮೇಳದ 4 ದಿನವೂ ಲಭ್ಯವಿರುತ್ತದೆ. ಕೃಷಿ ಮೇಳದಲ್ಲಿ ಕೃಷಿ ಸಾಧಕರಿಗೆ ಸನ್ಮಾನಿಸಲಾಗುತ್ತದೆ. ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ರಸದೌತಣವನ್ನು ಸವಿಯಬೇಕಾಗಿ ವಿನಂತಿ. ತಾವು ಬನ್ನಿ, ತಮ್ಮ ನೆರೆಹೊರೆಯವರನ್ನು ಕರೆತನ್ನಿ. ಇದು ಕೃಷಿ ಮೇಳ ಕುರಿತು ಪ್ರಕಟಣೆ. ಕೃಷಿ ಕಾಮಧೇನು ರೈತರ ಸಿಹಿತೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು. ಇದುವರೆಗೂ ಕೃಷಿ ಅಭಿವೃದ್ಧಿಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳ ಪಾತ್ರ ಈ ಕುರಿತು ಡಾಕ್ಟರ್ ಪಿ ನಾಗರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೊಳೀನ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಕೇಳಿ ತುಮರ್ಗುದ್ಯ ಮರೆಪ್ಪ ಮರೆಪದಾಸರ್ ಹಾಗೂ ಸಂಗಡಿಗರಿಂದ ತತ್ವಪದ. ಅಹುದಪ್ಪ ಅಹುದು ದೇವರು ನಿಂದು ನೀ ತಿಳಿದಾರೆ ಇಲ್ಲಪ್ಪ ದೂರ ತಂಬಾಕಿಲ್ಲದ ಬತ್ತಿ ಸೇರಿರಬೇಕು ತಂಬಾಕಿಲ್ಲದ ಬತ್ತಿ ಸೇರಿರಬೇಕು ಸೆರೆ ಕುಡಿಯದೆ ನಿಜ ಆಗಿರಬೇಕು ಸೆರೆ ಕುಡಿಯದೆ ನಿಜ ಆಗಿರಬೇಕು ಎಬಡ ತಬಡ ನಾಲಿಗೆ ಹೋಗ್ತಿರಬೇಕು ಎಬಡ ತಬಡ ನಾಲಿಗೆ ಹೋಗ್ತಿರಬೇಕು ಜೋಲಿ ಹೋಗಿ ಗುರುವಿನ ಪಾದಕ್ಕೆ ಹೊಂದಿರಬೇಕು ಅಹುದಪ್ಪ ಅಹುದು ದೇವರು ನಿಂದು ನೀ ತಿಳಿದಾರೆ ಇಲ್ಲಪ್ಪ ದೂರ ಚಿಂತೆಯೊಳಗೆ ಸಂತೋಷ ಆಗಿರಬೇಕು ಚಿಂತೆಯೊಳಗೆ ಸಂತೋಷ ಆಗಿರಬೇಕು ಭ್ರಾಂತಿ ಬಡಿದು ಬ್ರಹ್ಮನ ಕೂಡಿರಬೇಕು ಭ್ರಾಂತಿ ಬಡಿದು ಬ್ರಹ್ಮನ ಕೂಡಿರಬೇಕು ಶಾಂತದ ಕಲೆಗಳ ತಿಳಿದಿರಬೇಕು ಶಾಂತದ ಕಲೆಗಳ ತಿಳಿದಿರಬೇಕು ಸಂತರ ಸಂಘದಲ್ಲಿ ನಿತ್ಯ ಇರಬೇಕು ಅಹುದಪ್ಪ ಅಹುದು ದೇವರು ನಿಂದು ನೀ ತಿಳಿದಾರೆ ಇಲ್ಲಪ್ಪ ದೂರ ನೀರು ಇಲ್ಲದೆ ಜಳಕ ಮಾಡಿರಬೇಕು ನೀರು ಇಲ್ಲದೆ ಜಳಕ ಮಾಡಿರಬೇಕು ಅರಿವೆ ಇಲ್ಲದ ಮಡಿಯನ್ನುಟ್ಟಿರಬೇಕು ಅರಿವೆ ಇಲ್ಲದ ಮಡಿಯನ್ನುಟ್ಟಿರಬೇಕು ಊಟ ಮಾಡದೆ ಹೊಟ್ಟೆ ತುಂಬಿರಬೇಕು ಊಟ ಮಾಡದೆ ಹೊಟ್ಟೆ ತುಂಬಿರಬೇಕು ಎಚ್ಚರದೊಳಗ ನಿದ್ರಿ ಹತ್ತಿರಬೇಕು ಅಹುದಪ್ಪ ಅಹುದು ದೇವರು ನಿಂದು ನೀ ತಿಳಿದಾರೆ ಇಲ್ಲಪ್ಪ ದೂರ ಹಿಂದೂ ಮುಂದಿನ ಸುದ್ದಿ ತಿಳಿದಿರಬೇಕು ಹಿಂದೂ ಮುಂದಿನ ಮಾತಿನ ಸುದ್ದಿ ತಿಳಿದಿರಬೇಕು, ಕಂದು ಗೊರಳನ ಪಾದಕ್ಕ ಎರಗಿರಬೇಕು, ಕಂದು ಗೊರಳನ ಪಾದಕ್ಕ ಎರಗಿರಬೇಕು. ಕುಂದಣ ಹಚ್ಚಿದ ಮೂಗುತಿ ಇಟ್ಟಿರಬೇಕು, ಕುಂದಣ ಹಚ್ಚಿದ ಮೂಗುತಿ ಇಟ್ಟಿರಬೇಕು, ನಿರುಪಾದಿ ಮಗನಾಗಿ ಹುಟ್ಟಿರಬೇಕು, ನಿರುಪಾದಿ ಮಗನಾಗಿ ಹುಟ್ಟಿರಬೇಕು. ಅಹುದಪ್ಪ ಅಹುದು ದೇವರು ನಿಂದು ನೀ ತಿಳಿದಾರೆ ಇಲ್ಲಪ್ಪ ದೂರ. ಇದುವರೆಗೆ ತುಮರ್ಗುದಿಯ ಮರೆಪ್ಪ ಮರೆಪ್ಪ ದಾಸರ್ ಮತ್ತು ಸಂಗಡಿಗರಿಂದ ಒಂದು ತತ್ವಪದವನ್ನು ಕೇಳಿದಿರಿ. ಇದೀಗ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ. ಕೊಪ್ಪಳ ಮಾರುಕಟ್ಟೆಯಲ್ಲಿ ಸಜ್ಜೆ ಹೈಬ್ರಿಡ್ 2,350 ರೂಪಾಯಿಗಳಿಂದ 2,520, ಉದ್ದಿನಕಾಳು 4,269 ರೂಪಾಯಿಗಳಿಂದ 6,363, ಅಲಸಂದೆ 6,755, ಹುರುಳಿಕಾಳು 5,305 ರೂಪಾಯಿಗಳಿಂದ 5,521, ಮೆಕ್ಕೆಜೋಳ ಹಳದಿ 2,800 ರೂಪಾಯಿಗಳಿಂದ 2,909 ರೂಪಾಯಿಗಳು. ಗಂಗಾವತಿ ಮಾರುಕಟ್ಟೆಯಲ್ಲಿ ಭತ್ತ ಕಾವೇರಿ ಸೋನ 2,600 ರೂಪಾಯಿಗಳಿಂದ 2,955, ಅಕ್ಕಿ ಇತರೆ 2,700 ರೂಪಾಯಿಗಳಿಂದ 2,740. ನಿಪ್ಪಾಣಿ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ 24,800 ರೂಪಾಯಿಗಳು